ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ಈಗ ಕಾರ್ಯಕ್ರಮ ಕೃಷಿ ರಂಗ, ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ, ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷವಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ನೇಗಿಲ ಯೋಗಿ, ನೇಗಿಲ ಯೋಗಿ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ವನದುರ್ಗ ಗ್ರಾಮದ ಕೃಷಿ ಪದವೀಧರ ಮತ್ತು ರೈತರಾದ ಮಲ್ಲಿಕಾರ್ಜುನ ಅವರ ಸಮಗ್ರ ಬೇಸಾಯ, ನಂತರ ಆರೋಗ್ಯಕ್ಕಾಗಿ ಮೈಕ್ರೋಗ್ರೇನ್ಸ್ ಕುರಿತು ಡಾಕ್ಟರ್ ವಾಣಿಶ್ರೀ ಅವರೊಂದಿಗೆ ಮಾಹಿತಿ, ಹಾಗೂ ಹವಾಮಾನ ವರದಿ, ಪೇಟೆ ಧಾರಣೆ ಮತ್ತು ಗಿಗಿ ಪದಗಳನ್ನು ಕೇಳೋಣ. ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬನ್ನಿ ರೈತ ಬಂಧುರೇ, ಮೊದಲಿಗೆ ಕೇಳೋಣ ವನದುರ್ಗ ಗ್ರಾಮದ ಕೃಷಿ ಪದವೀಧರ ಮತ್ತು ರೈತರಾದ ಮಲ್ಲಿಕಾರ್ಜುನ ಅವರ ಸಮಗ್ರ ಬೇಸಾಯದ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ವನದುರ್ಗ ಗ್ರಾಮದ ಮಲ್ಲಿಕಾರ್ಜುನ ಅಂತೇಳಿ. ಇವರು ಮೂಲತಃ ಕೃಷಿ ಪದವೀಧರ, ಇತ್ತೀಚೆಗೆ ಕೃಷಿ ಪದವಿಯನ್ನ ಮುಗಿಸಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಕೃಷಿ ಪದವೀಧರರು ನೌಕರಿ ಅಂತೇಳಿ ಅಲ್ಲಲ್ಲೇ ನೌಕರಿ ಮಾಡ್ಕೊಂಡಿರುವುದನ್ನ ನಾವೆಲ್ಲ ನೋಡ್ತಿದ್ದೇವೆ, ಸರ್ಕಾರಿ ಖಾಸಗಿ ನೌಕರಿಗಳನ್ನ. ಆದ್ರೆ ಒಕ್ಕಲ್ತನ ಮಾಡ್ಲಿಕ್ಕೆ ಬಹಳಷ್ಟು ಮನಸ್ಸು ಮಾಡೋದಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಅವರು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಅವರ ಕೃಷಿ ಪದವಿ ಯಾವ ರೀತಿ ಉಪಯೋಗ ಆಯ್ತು, ಕೃಷಿ ಮಾಡ್ಲಿಕ್ಕೆ ಏನೆಲ್ಲ ಕೃಷಿಯಲ್ಲಿ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಿದ್ದಾರೆ, ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಸಮಗ್ರ ಕೃಷಿಯನ್ನ ಮಾಡೋದ್ರ ಮುಖಾಂತರ ಆದಾಯವನ್ನ ಪಡಿತಿದ್ದಾರೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಮಲ್ಲಿಕಾರ್ಜುನ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ಮಲ್ಲಿಕಾರ್ಜುನ ಅವರೇ, ತಾವು ಕೃಷಿ ಪದವಿಯನ್ನ ಮುಗಿಸಿ ನೌಕರಿ ಅದು ಮಾಡಬಹುದಾಗಿತ್ತು, ಆದ್ರೆ ಕೃಷಿಗೆ ಬಂದ್ಬಿಟ್ರಿ, ಯಾಕೆ? ಮೂಲತಃ ನಾನು ಒಂದು ಕೃಷಿ ಕುಟುಂಬದವ್ರು ಸರ್. ನಾವು ನಮ್ ತಂದೆಯವರೆಲ್ಲ ಕೃಷಿನೇ ಮಾಡ್ಕೊಂಡ್ ಬರ್ತಿದ್ರಿ ಸರ್. ಅದ್ರ ಜೊತೆಗೆ ನಮ್ದೇನಿತ್ತು, ಈಗ ಕೃಷಿ ಪದವಿನ ನಾವು ಸೇರ್ಕೊಂಡಿವಿ ಸರ್ ಪಿ ಯು ಸಿ ಮುಗಿದ ತಕ್ಷಣ ನಂತರ. ಅವಾಗ ಏನಾಯ್ತು, ನಮ್ಗೆ ಈ ಅನುಭವನೂ ಇತ್ತು ಸರ್, ಅಂದ್ರೆ ಮನೆಯಲ್ಲಿ ಮಾಡ್ತಿರೋದು, ಮೇಜರ್ ಎಲ್ಲ ತಂದೆ ತಾಯಿಗಳೆಲ್ಲ ಮಾಡ್ತಿದ್ರಲ್ಲ ಸರ್, ಅದನ್ನ ನೋಡ್ಕೊಂಡು ನನಗೆ ಈ ಕೃಷಿ ಪದವಿನೂ ಅನುಕೂಲ ಆಯ್ತು ಸರ್. ಅಂದ್ರೆ ಈಗ ನಾವು ಅಲ್ಲಿ ಕಲ್ತಿರೋದನ್ನ ಇಲ್ಲಿ ಅಳವಡಿಸ್ಕೊಂಡಿವಿ ಸರ್. ನಮ್ ಭಾಗದಾಗ ಏನಾಗ್ತಿತ್ತು ಸರ್, ರೈತರು ತಗೊಂಡಾಗ ಏಕ ಬೆಳೆ ಪದ್ಧತಿ ಜಾಸ್ತಿ ಸರ್. ಹೌದು. ಅಂದ್ರೆ ನಾವು ಅಲ್ಲಿ ಕಲ್ತಿರೋದನ್ನ ನಾವು ಇಲ್ಲಿ ಫೀಲ್ಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಸರ್. ಕೃಷಿ ಪದವಿ ಮುಗಿದ ತಕ್ಷಣ ಏನಂದ್ರೆ ಏಕ ಬೆಳೆಯಿಂದ ನಮ್ಗೆ ಯಾವ್ದು ಹವಾಮಾನ ವೈಪರೀತ್ಯದಿಂದ ಆಗಿರ್ಬೋದು, ಅಥವಾ ಸುಮಾರು ತೊಂದರೆಗಳು ಬಂದಾಗ ಈಗ ರೇಟ್ ಸಿಗದಿರಂತ ಸಂದರ್ಭದಲ್ಲಿ ನಮಗೆ ಲಾಸ್ ಕಾಣ್ತಿತ್ತು ಸರ್. ಆವಾಗ ನಾವೇನ್ ಮಾಡಿದೀವಿ, ಇದನ್ನ IFS ಸರ್, ಇಂಟಿಗ್ರೇಟೆಡ್ ಫಾರ್ಮಿಂಗ್, ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿವಿ. ಅದರಿಂದ ನಮಗ್ ಯಾವ ತರ ಲಾಭ ಅಂತಂದ್ರೆ, ಮೊದಲನೇದಾಗಿ ಸಮಗ್ರ ಕೃಷಿ ಪದ್ಧತಿ ತಗೊಂಡವಾಗ ಕೃಷಿ ಬೆಳೆ ಮತ್ತೆ ತೋಟಗಾರಿಕೆ ಬೆಳೆ ಸರ್, ಅರಣ್ಯ ಬೆಳೆ, ಈಗ ನಮ್ ತೋಟದಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆ ತಗೊಂಡು ನಿಂಬುನ್ ಹಾಕಿದ್ವಿ ಸರ್. ಕೃಷಿ ಕ್ಷೇತ್ರ ಎಷ್ಟೈತಿ, ಏನೇನು ಒಂದು ಅಲ್ಲಿ ಸಮಗ್ರವಾಗಿ ಬದಲಾವಣೆಯನ್ನ ಮಾಡ್ಕೊಂಡಿದೆ, ಎಷ್ಟಿದೆ ಕ್ಷೇತ್ರ ನಿಮ್ದು ಒಟ್ಟಾರೆ? ಸರ್, ಇದನ್ನ ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿರೋದು ಒಂದು 4 ಎಕರೆ ಇದೆ ಸರ್. ಆ 4 ಎಕರೆಯಲ್ಲಿ ನಾವು ಒಂದ್ 500 ನಿಂಬೆ ಗಿಡ ಅಳವಡಿಸಿದ್ವಿ ಸರ್ ತೋಟದಲ್ಲಿ. ಅದ್ರ ಜೊತೆಗೆ ಸುತ್ತ ನಾವು ಲೈವ್ ಫೆನ್ಸಿಂಗ್ ಸರ್, ಅಂದ್ರೆ ಜೀವಂತ ಬೇಲಿ, ಈಗ ಫಾರೆಸ್ಟ್ ಗಿಡಗಳು ಸರ್, ಟೀಕು, ಸಿಲ್ವರ್ ಓಕ್, ಮಹಾಗನಿ, ಹೆಬ್ಬೇವು, ಇದನ್ನ ನಾವು ಜೀವಂತ ಬೇಲಿಯಾಗಿ ಉಪಯೋಗಿಸ್ಕೊಂಡಿದೀವಿ ಸರ್. ಅದ್ರ ಜೊತೆಗೆ ಇಂಟರ್ ಕ್ರಾಪಿಂಗ್ ಸರ್, ಇಂಟರ್ ಕ್ರಾಪಿಂಗ್ ನಾವು ಶೇಂಗಾ ಬೆಳೆಗಳು, ಈ ತೋಟಗಾರಿಕೆ ಬೆಳೆಗಿಂತ ಎತ್ತರ ಕಡಿಮೆ ಬೆಳೆನ ನಾವು ಅಳವಡಿಸ್ಕೊಂಡಿದ್ವಿ ಸರ್. ಈಗ ತಾವು ಕೃಷಿ ಪದವಿಯನ್ನ ಮುಗಿಸಿದ ಮೇಲೆ ಮನೆಯಲ್ಲಿ ಇಲ್ಲಪ್ಪ ಇಷ್ಟೆಲ್ಲ ಓದಿದಿ, ನೌಕರಿ ಮಾಡು, ಯಾಕೆ ಒಕ್ಕಲ್ತನ ಮಾಡ್ತಿ ಅಂತೇಳಿ ನಿಮಗೆ ತಂದೆ ತಾಯಿ ಏನೋ ಅನ್ಲಿಲ್ವಾ? ಹಾ ಸರ್, ಮೊದ್ಲು ಮೊದ್ಲಿಗೆ ಇತ್ತು ಸರ್ ಅವ್ರಿಗೂ. ನಾವು ಮೊದ್ಲಲ್ಲಿ ಇಲ್ಲೆಲ್ಲ ಲಾಸ್ ಕಂಡ್ಕೊಂಡ್ ಬಂದಿದೀವಿ, ಕೃಷಿ ಮಾಡ್ಕೊಂಡ್ ಬಂದು ಈ ಮತ್ತೆ ನೀವು ಓದಿ ಎಲ್ಲ ಮಾಡಿ ನೌಕರಿಗೆ ಹೋಗದೇನೆ ಇಲ್ಲೇ ಇದ್ರೆ ಏನಾಗ್ತದ, ನಿಮ್ದು ಮುಂದ್ ಜೀವನ ನಮ್ ತರ ಆಗ್ಬಾರ್ದಂತೇಳಿ ಮೊದ್ಲು ಮೊದ್ಲಿಗೆ ಎಲ್ಲ ವಿರೋಧ ಇತ್ತು ಸರ್. ನಂತರ ಏನಾಗ್ತಿತ್ತು ಸರ್, 2-3 ವರ್ಷ ಒಳಗೆ ನಮ್ಗೆ ಅಪೇಕ್ಷೆ ಮಾಡಕ್ ಆಗಲ್ಲ ಸರ್ ಯಾವ್ದೇ ಆದಾಯನ. 3 ವರ್ಷ ನಂತರ ಏನಾಗ್ತದೆ ಸರ್, ಈ ತೋಟಗಾರಿಕೆ ಬೆಳೆಯಿಂದ ನಾವು ಆದಾಯ ಬರುತ್ತಲ್ಲ ಸರ್, ಅವಾಗ ಅವ್ರಿಗೂ ಕೂಡ ಒಂದ್ ನಂಬಿಕೆ ಬರ್ತದೆ ಸರ್ ಮನೆಯವ್ರಿಗೆ. ನಂಬಿಕೆ ಬಂದಾಗ ನಮ್ಗೆ ಈ ಹೊರಗಡೆ ನೌಕರಿಗೆ ಹೋದಾಗ ಎಷ್ಟ್ ಬರ್ತಿತ್ತಲ್ಲ ಸರ್ ಸಂಬಳ, ಅದನ್ನ ನಾವ್ ಇಲ್ಲಿ ನಮ್ ತೋಟದಲ್ಲೇ ಕಂಡ್ಕೊಂಡಾಗ ಅವ್ರಿಗೂ ಖುಷಿ ಆಯ್ತು ಸರ್. ಏನಂತಂದ್ರೆ ಇವತ್ತಿನ ದಿನ ಬೇರೆ ಕಡೆ ಊರಿಗೆ ಹೋದ್ರೆ ಅವ್ರಿಗೂ ಚಿಂತೆ ಇರುತ್ತೆ ಸರ್ ಮನೆಯಲ್ಲಿ, ಅಂದ್ರೆ ಮಕ್ಳು ಬೇರೆ ಊರಲ್ಲಿ ಇದಾರೆ ಹಂಗೆಲ್ಲ, ಇಲ್ಲಿ ಮನೆಗೆ ಜೊತೆಗಿರೋದ್ರಿಂದ ಅದು ಕೂಡ ಅವ್ರಿಗೆ ಸಂತೋಷ ಇದೆ ಸರ್ ಇವಾಗ ಸರ್. ಈಗ ಸಮಗ್ರ ಕೃಷಿ ಅಂತಂದ್ರೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಇವೆಲ್ಲ ಮಾಡ್ಬೇಕಾಗತ್ತೆ, ನೀವ್ ಏನೇನು ಕಾಂಪೋನೆಂಟ್ ಗಳನ್ನ ಮಾಡ್ಕೊಂಡಿರಿ ಸರ್? ನಾವು ಈ ತೋಟಗಾರಿಕೆ ಕೃಷಿ ಬೆಳೆ ಜೊತೆಗೆ ಈ ಕುರಿ ಇದೆ ಸರ್, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕೋಳಿ ಇರುತ್ತೆ ಸರ್. ಇದ್ರ ಜೊತೆಗೆ ನಮ್ಗೆ ಮೇನ್ ಆಗಿ ನಂದು ಮುಖ್ಯ ಕಸುಬು ಇದ್ರಲ್ಲಿ ಏನಾಗಿದೆ ಅಂದ್ರೆ ಸರ್, ಜೇನು ಸಾಕಾಣಿಕೆ ಆಗಿದೆ ಸರ್. ಜೇನು ಸಾಕಾಣಿಕೆ ನಮ್ ತೋಟದಲ್ಲಿ 30-40 ಬಾಕ್ಸ್ ಸರ್ ಜೇನು ಗೂಡುಗಳು ಪೆಟ್ಟಿಗೆ ಇದೇ ಇರುತ್ತೆ ಸರ್. ಅದರಿಂದ ನಾವ್ ಏನ್ ಮಾಡ್ತೀವಿ, ಕುಟುಂಬ ವಿಭಜನೆ ಮಾಡಿ ಅಕ್ಕಪಕ್ಕದ ರೈತರಿಗೆಲ್ಲ ಬಾಕ್ಸ್ಗಳನ್ನ ಕೊಡ್ತೀನಿ ಸರ್ ಜೇನು ಪೆಟ್ಟಿಗೆ. ನಿರಂತರವಾಗಿ 30-40 ಕುಟುಂಬ, ಯಾಕಂದ್ರೆ ನನಗೆ ಸಂಖ್ಯೆಗಳು ಜಾಸ್ತಿ ಮಾಡಕ್ ಇರಲೇಬೇಕು ಸರ್ ತೋಟದಲ್ಲಿ. ಹೌದು, ಯಾವಾಗ ರೈತರ ಬೇಡಿಕೆ ಬರ್ತದಲ್ಲ ಅದರ ಅನುಗುಣವಾಗಿ ನಾನು ವಿಭಜನೆ ಮಾಡಿ ಪೆಟ್ಟಿಗೆಗಳನ್ನ ಕೊಟ್ಟು ಅದರಿಂದ ಆದಾಯ ಜಾಸ್ತಿ ಬರುತ್ತೆ. ಅಂದ್ರೆ ಜೇನು ಹುಳುಗಳನ್ನ ಮಾರಾಟ ಮಾಡೋದ್ರ ಮುಖಾಂತರ ನೀವು ಮಾಡ್ತಿದ್ರೆ, ಆದ್ರೆ ಜೇನುತುಪ್ಪ ಉತ್ಪಾದನೆ ಮಾಡ್ತಾ ಇಲ್ಲ ಸರ್? ಜೇನುತುಪ್ಪನು ಉತ್ಪಾದನೆ ಮಾಡ್ತೀವಿ ಸರ್, ಆದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀವಿ ಸರ್ ನಮ್ಮ ಭಾಗದಲ್ಲಿ. ನನಗೆ ಯಾಕಂದ್ರೆ ಜಾಸ್ತಿ ದಿನ ಕಾಯ್ಬೇಕು ಸರ್ ಈ ಭಾಗದಾಗ, ನಾವು ಜೇನುತುಪ್ಪ ಇಳುವರಿ ಬರಬೇಕಂದ್ರೆ ಜಾಸ್ತಿ ದಿನ ಕಾಯ್ಬೇಕಾಗ್ತದೆ ಸರ್. ಜೇನು ಗೂಡುಗಳನ್ನ ವಿಭಜನೆ ಮಾಡೋದ್ರಿಂದ ಒಂದು ಗೂಡನ್ನ ಹೇಗ್ ಮಾರ್ತಾ ಇದ್ದೀರಿ? ಹಾ ಸರ್, ಒಂದು ಜೇನ್ ಪೆಟ್ಟಿಗೆ ಸರ್, ಎಲ್ಲ ಪೆಟ್ಟಿಗೆ ಹುಳ ಮತ್ತು ಅದಕ್ಕೆ ಒಂದು ಸ್ಟ್ಯಾಂಡ್ ಬರುತ್ತೆ ಸರ್, ಅದನ್ನ ಇಟ್ಕೊಂಡ್ರೆ ನಾವು 4.5 ಸಾವಿರಕ್ಕೆ ಒಂದು ಬಾಕ್ಸ್ ಅನ್ನ ಕೊಡ್ತಾ ಇದೀವಿ ಸರ್ ಕೊಡ್ತಾ ರೈತರಿಗೆ. ಜನ ಅದಕ್ಕೆ ಆಸಕ್ತಿ ತೋರಿಸಿ ರೈತರು ಒಯ್ತಾ ಇದಾರೆ? ಒಯ್ತಾ ಇದಾರೆ ಸರ್. ಈಗ ಏನ್ ನಮ್ದೇ ಉದಾಹರಣೆ ತಗೊಂಡ್ರೆ ಸರ್, ನಾವು ನಿಂಬೆ ತೋಟದಲ್ಲಿ ನಾವು ಜೇನ್ ಬಾಕ್ಸ್ ಇಟ್ಟಿರೋದ್ರಿಂದ ನಿಂಬೆ ಇಳುವರಿ ಜಾಸ್ತಿ ಇದೆ ಸರ್ ನಮ್ಮ ತೋಟದಲ್ಲಿ. ಆಮೇಲೆ ಬೇರೆ ಕಂಪೇರ್ ಮಾಡಿದ್ರೆ 2 ಬಾರಿ ನಾವು ಜಾಸ್ತಿನ ನಾವು ಹಾರ್ವೆಸ್ಟ್ ಮಾಡ್ತೀವಿ ಸರ್ ನಿಂಬೆ. ಆಮೇಲೆ ನೀವು ಸೈಜ್ ಕೂಡ ಕಂಪೇರ್ ಮಾಡಿದ್ರೆ ಸರ್, ಒಂಚೂರು ಬೇರೆ ತೋಟಕ್ಕೆ ನಿಮ್ ಜೇನ್ ಪೇಟೆಗೆ ಇರದಿರೋ ತೋಟಕ್ಕೆ ನಾವು ಕಂಪೇರ್ ಮಾಡಿದಾಗ ಗಾತ್ರ ಆಗಿರ್ಬೋದು ಇದೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಸರ್. ಅದನ್ನ ಯಾರು ಗಮನಿಸ್ತಾರಲ್ಲ ಸರ್ ರೈತರು, ಅಂತ ರೈತರು ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಸರ್. ಹೌದು ಸರ್, ಇದಕ್ಕಾಗಿ ನಾನು ಸರ್ ನಮ್ ತೋಟದಲ್ಲೇ ಒಂದು ಟ್ರೈನಿಂಗ್ ತರಬೇತಿ ಒಂದು ಹಾಲ್ ಮಾಡಿದೀನಿ ಸರ್. ಮಿನಿಮಮ್ ಒಂದ್ 25 ಜನ ರೈತರು ಬಂದ್ರೆ ಸರ್ ನಮ್ ತೋಟಕ್ಕೆ, ಅವ್ರಿಗೆ ನಾನು ಫ್ರೀ ಆಗಿ ಜೇನು ಸಾಕಾಣಿಕೆ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀರಿ? ಯಾವ್ದೇ ಫೀಸ್ ಇಲ್ಲ ಸರ್. ಅಂದ್ರೆ ಇದೊಂಥರ ಸಮಾಜ ಸೇವೆ, ರೈತರ ಸೇವೆ ಅಂತ ಹೇಳ್ಬಹುದು. ಹೌದು ರೈತರು ಸರ್. ಹೌದು ಸರ್, ನನಗೆ ಒಂದ್ 20 ಜನರ ಇರ್ಬೇಕು ಸರ್, ಈಗ ಒಬ್ರು ಇಬ್ರಿಗೆ ಹೇಳಕ್ ಆಗಲ್ಲ ಸರ್. ಆಗದಲ್ಲ, ನಮ್ ತೋಟದಲ್ಲೇ ಒಂದು ಹಾಲ್ ಮಾಡಿದೀವಿ ಸರ್ ಟ್ರೈನಿಂಗ್ ಹಾಲ್, ಅವರು ಪ್ರಾಕ್ಟಿಕಲ್ ಕೂಡ ನಮ್ ಬಾಕ್ಸ್ ಇರೋದ್ರಿಂದ ಅನುಕೂಲ ಆಗ್ತದೆ ಸರ್. ಹೇಗೆ ಆ ಭಾಗದಲ್ಲೆಲ್ಲ ಜೇನು ಸಾಕಾಣಿಕೆ ಜಾಸ್ತಿ ಸ್ವಲ್ಪ ಆಸಕ್ತಿ ತೋರಿಸ್ತಿದ್ದಾರೆ? ಅಂದ್ರೆ ಕಡಿಮೆ ಸರ್ ನಮ್ ಈ ಭಾಗದಲ್ಲಿ, ಯಾಕಂದ್ರೆ ಇಲ್ಲಿ ಕೃಷಿ ಬೆಳೆಗೆ ಜಾಸ್ತಿ ಅವಲಂಬನೆ ಆಗಿದ್ದಾರೆ ಸರ್ ನಮ್ ಭಾಗದಲ್ಲಿ. ಏನಾಗುತ್ತೆ ಅಂದ್ರೆ ಒಂದ್ 2 ತಿಂಗಳವರೆಗೂ ಅವ್ರ ಹತ್ರ ನಮ್ಗೆ ಈ ಪರಾಗನ್ನ ಅಪೇಕ್ಷೆ ಮಾಡ್ಬೋದು ಸರ್. ಅವ್ರ ಬೆಳೆ ಇದ್ದಾಗ ಸರ್, ಈ ಬೆಳೆ ಖಾಲಿ ಆದ್ಮೇಲೆ ಅವ್ರಿಗೆ ಈ ಗೂಡನ್ನ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ ಸರ್ ಈ ಭಾಗದಲ್ಲಿ. ಅದಕ್ಕೆ ಆಹಾರ ಬೇಕಲ್ಲ ಸರ್, ಈಗ ಬೇರೆ ಪರಾಗ ಬೇಕಲ್ಲ. ಅದೇ ಇದನ್ನ ನಾವು ತರಬೇತಿ ಏನಾದ್ರು ತಗೊಂಡ್ರೆ ಸರ್, ಅದನ್ನ ಯಾವ ತರ ಬಾಕ್ಸ್ ನಾವು ಮೇಂಟೈನ್ ಮಾಡ್ಬೇಕಂತ ಹೇಳ್ತೀವಿ ಸರ್. ಅದೇ ಪೂರ್ತಿ ವರ್ಷವಿಡೀ ಕೆಲವೊಂದ್ ಟೈಮ್ ಮಳೆಗಾಲದಲ್ಲಿ ಆಗಿರ್ಬೋದು, ಚಳಿಗಾಲ ಬೇಸಿಗೆಗಾಲದಲ್ಲಿ ಯಾವ ತರ ನಾವು ಜೇನು ಪೆಟ್ಟಿಗೆ ನಿರ್ವಹಣೆ ಮಾಡ್ಬೇಕಂತ ಹೇಳ್ಕೊಟ್ಟು ಅಂದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಸರ್ ಬಾಕ್ಸ್ ನಿರ್ವಹಣೆ ಮಾಡೋದು ಸರ್. ಮತ್ತೆ ಈಗ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಅಂತಂದ್ರೆ ಹೇಗೆ ಮಾಡ್ತಾ ಇದ್ರಿ? ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ನಮ್ಮಲ್ಲಿ, ಈ ನಮ್ ಏರಿಯಾ ಭಾಗದಲ್ಲಿ ಒಂದು 10-15 ಇರುತ್ತೆ ಸರ್ ಅಲ್ಲಿ. ಮತ್ತೆ 2-3 ತಿಂಗಳಿಗೆ ಅವ್ರಿಗೆ ಬೇರೆ ಕೊಡೋದು, ಮತ್ತೆ ಬೇರೆ ತರ ಸರ್. ಮತ್ತೆ ಬೇರೆ ಬೆಳೆಗಳು ಯಾವ ಆಯ್ಕೆ ಮಾಡ್ಕೊಂಡಿಲ್ವಾ ಲಿಂಬೆ ಅನ್ಬಿಟ್ಟು? ನಾವು ನಿಮ್ಮ ಇದೆ ಸರ್, ನಮ್ದು ಅಂದ್ರೆ ತೋಟಗಾರಿಕೆ ಬೆಳೆಯಲ್ಲಿ ನಮ್ ಮುಖ್ಯ ಬೆಳೆ ನಿಂಬೆ ಇದೆ ಸರ್. ಅದು ಬಿಟ್ರೆ ಬೇರೆ ಹಣ್ಣಿಂದಿದೆ ಸರ್, ನಮ್ದು ಅಂದ್ರೆ ನಮ್ ಮನೆಗ್ ಬೇಕಾಗಂತ ಇದೆ ಸರ್, ಮಾವಿನ ಗಿಡ ಆಗಿರ್ಬೋದು, ದಾಳಿಂಬೆ ಗಿಡ, ಬಾಳೆಹಣ್ಣು ಗಿಡ ಇದೆ ಸರ್. ಅಂದ್ರೆ 10-15 ಈ ತರ ಹಾಕೊಂಡಿದ್ವಿ ಸರ್. ತಕೊಂಡಿರಿ? ಹಾ ಸರ್. ಜಾಸ್ತಿ ಕರಿಬೇವು ಗಿಡ ಇರುತ್ತೆ ಸರ್ ನಮ್ದು, ಒಂದ್ 25-30 ಗಿಡ ಇದೆ. ಅದ್ಯಾವ ತರ ಅಂದ್ರೆ ನಮ್ಗೆ 15 ದಿನಕ್ಕೊಂದ್ಸರಿ ಈಗ ಮಾರ್ಕೆಟ್ ಒಯ್ದು ಲಾಭ ತಗೊಳ್ಬಹುದು ಸರ್. ಈ ಸಮಗ್ರ ಕೃಷಿ ಪದ್ಧತಿಯಿಂದ ಏನಂದ್ರೆ ಸರ್, ರೈತರಿಗೆ ವರ್ಷ ಇಡೀ ಅವ್ರಿಗೆ ಆದಾಯ ಬರ್ತಾ ಇರ್ಬೋದು. ಹೌದೌದು. ಲಿಂಬೆ ಹಣ್ಣು ಮಾರಾಟದ ಹೇಗೆ ಅನಿಸ್ತದೆ ನಿಮಗೆ? ಲಿಂಬೆ ಇಳುವರಿ ಇರ್ಬೋದು, ಬಹಳಷ್ಟು ಜನ ರೈತರು ಹೇಳ್ತಾ ಇರ್ತಾರೆ ಇಲ್ಲರಿ ಲಿಂಬೆ ಹಣ್ಣು ಬಹಳ ಸ್ವಸ್ಥ ಇರ್ತವೆ, ಲಾಭ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಹಾ ಸರ್, ಈಗ ನಾವೇನ್ ಮಾಡ್ತೀವಿ ಸರ್, ಇಲ್ಲಿ ಮಾರ್ಕೆಟ್ ಮಾಡೋರು ಸುರಪುರ ಶಾಪರ್ ಲಿಂಗ್ಸರು ಈ ಕಡೆ ಮಾರ್ಕೆಟಿಗೆ ಕಳಿಸ್ತಾರ ಸರ್. ನಮ್ ತೋಟಕ್ಕೆ ಬರ್ತಾರ ಸರ್ ಅವರು. ಈಗ ಲೈಕ್ ಟೆಂಡರ್ ತರ ಕೊಡ್ತೀವಿ ಸರ್, ಅಥವಾ 6 ತಿಂಗಳಿಗೆ 1 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಡೋದು ಅವ್ರಿಗೆ. ಕಾಂಟ್ರಾಕ್ಟ್ ಕೊಡ್ಬಹುದು ಸರ್ ನಾವು, ಕಷ್ಟ ಆದಾಗ ಕಾಂಟ್ರಾಕ್ಟ್ ತಗೊಳ್ಳೋರು ಇದಾರೆ ಸರ್, ಅವ್ರಿಗೂ ಕೂಡ ಕೊಡ್ಬಹುದು ಸರ್ ನಾವು. ಹೇಗೆ ಅನಿಸ್ತದೆ ನಿಮ್ಗೆ ಲಿಂಬೆ ಲಾಭ ಅಂತ ಅನಿಸ್ತದ? ಲಿಂಬೆ ಬೇಸಾಯ ಇದೆ ಸರ್, ಲಾಭ ಇದೆ. ಯಾಕಂದ್ರೆ ಇದಕ್ಕೆ ನಾವು ಬೇರೆ ನಾವು ಹಣ್ಣಿನ ಗಿಡ ಕಂಪೇರ್ ಮಾಡಿದ್ರೆ ಸರ್ ನಿರ್ವಹಣೆ ಕಡಿಮೆ ಇದೆ ಸರ್. ನಿರ್ವಹಣೆ ಅಷ್ಟಿಲ್ಲ ಏನು? ಹೌದು, ಜಾಸ್ತಿ ಇಲ್ಲ ಸರ್. ಈಗ ಯಾವ್ದೇ ನೀವು ಸಿಂಪರಣೆ ಮಾಡೋದಾಗಿರ್ಬೋದು ಸರ್, ಅಥವಾ ರೋಗ ಹುಳದ್ದು ಕಾಟ ನಮ್ಗೆ ನಿಂಬೆದು ಬಹಳ ಕಡಿಮೆ ಸರ್. ಆಮೇಲೆ ಕೆಲವೊಂದ್ಸರಿ ಬೇರೆ ನಾವೇನಾಗ್ತದೆ ಸರ್, ಇದ್ರಲ್ಲಿ ಜಾಸ್ತಿ ನಷ್ಟ ಅನುಭವಿಸೋ ಸಾಧ್ಯತೆ ಇರಲ್ಲ ಸರ್ ನಿಂಬೆಯಲ್ಲಿ. ಹಾ ಸರ್. ಹಂಗಾಗಿ ರೂಪಾಯಿ ಒಂದು ಮಾರಿದ್ರು ಲಾಭ ಇದೆ ಲಿಂಬೆ ಅನ್ನಲ್ಲ? ಇದೆ ಸರ್, ಇದೆ ಸರ್. ಹ್ಞೂ ಸರ್, 50 ಪೈಸೆ ಮಾರಿದ್ರು ಕೂಡ ನಮ್ಗೆ ನಿಂಬೆ ಹಣ್ಣಿಂದ ಲಾಭ ಇದೆ. ಲಾಭ ಇದೆ? ಹೌದು. ಯಾವಾಗ ನಾವು ಮಳೆಗಾಲ ಬಂದಾಗ ಏನಾಗ್ತದೆ ಸರ್, ಎಲ್ಲ ಕಾಯಿ ಎಲ್ಲ ಕೆಳಗ್ ಯಾವಾಗ ಬೀಳುತ್ತಲ್ಲ ಸರ್, ನೆಲಕ್ಕೆ ಬಿದ್ದು 1 ಡೇ ಆಯ್ತಂದ್ರೆ ಸರ್, ಮಾಚರ್ ಇತ್ತಂದ್ರೆ ಅದು ಕುಳಿಯಕ್ ಸ್ಟಾರ್ಟ್ ಆಗ್ತದೆ ಸರ್. ಅಂತ ಸಂದರ್ಭದಾಗ ಕಷ್ಟ ಆಗ್ತದೆ ಸರ್. ಲಿಂಬೆಯಲ್ಲಿ ಏನು ಅಂತ ರೋಗ ಮೇಂಟೆನೆನ್ಸ್ ಬಹಳ ಕಡಿಮೆ ಅಂತ ಹೇಳ್ತಿರ್ತಾ? ಕಡಿಮೆ ಇದೆ ಸರ್, ಬೇರೆ ನಾವು ಹಣ್ಣಿನ ಗಿಡಕ್ಕೆ ಕಂಪೇರ್ ಮಾಡ್ದಾಗ ಸರ್ ಇದಕ್ಕೆ ಕಡಿಮೆ ಸರ್. ನೀರಾವರಿ ಅನುಕೂಲತೆಗಳನ್ನ ಹೇಗ್ ಮಾಡ್ಕೊಂಡಿರಿ ಮತ್ತೆ? ಸರ್, ನಮ್ದು ಬೋರ್ವೆಲ್ ಇದೆ ಸರ್, ಕೆನಲ್ ನೀರು ಬರುತ್ತೆ ಸರ್ ಹೊಲದವ್ರಿಗೂ. ಒಂದ್ ಬೋರ್ವೆಲ್ ಇದೆ ಸರ್, ಅದರಿಂದ ಯಾವ್ದೇ ತೊಂದರೆ ಆಗಿಲ್ಲ ಸರ್ ಇಲ್ಲಿವರೆಗೂ ನೀರಿಂದ. ಮತ್ ಬೋರ್ವೆಲ್ಗೆಲ್ಲ ನಾವೇನ್ ಮಾಡ್ತೀವಿ ಸರ್, ಈ ಮಳೆ ನೀರದೆಲ್ಲ ಬರೋದು ನ್ಯಾಚುರಲ್ ವಾಟರ್ ನ ರೀಚಾರ್ಜ್ ಪಾಯಿಂಟ್ ಕೂಡ ಮಾಡಿದೀವಿ ಸರ್. ಮಾಡಿದಿರಿ? ಹೌದು. ಹೌದು ಸರ್. ಮತ್ತೆ ಮೀನು ಸಾಕಾಣಿಕೆ ಏನಾದ್ರು ಆ ತರ ಹೋಗ್ಬೋದಾಗಿತ್ತು, ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಮಾಡ್ತಾ ಇದೀವಿ ಸರ್, ಮಾಡ್ತಾ ಇದೀವಿ ಸರ್. ಇನ್ನು ಮಾಡಿಲ್ಲ ಸರ್ ಇದು ಮೀನು ಸಾಕಾಣಿಕೆದ್ದು, ಇವಾಗ ಅದರದೇ ತಯಾರಿ ಮಾಡ್ತಾ ಇದೀವಿ ಸರ್ ಸಪರೇಟ್. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಭೂಮಿ ಇದೆಯಾ ನಿಮ್ದು? ಇಷ್ಟೇ 4 ಎಕರೆದಲ್ಲಿ ಮಾಡ್ತಾ ಇದ್ದೀರಾ? ಇದೆ ಸರ್, ನಮ್ದು ಟೋಟಲ್ ಒಂದು 11 ಎಕರೆ ಇದೆ ಸರ್. ಈಗ ನೆಕ್ಸ್ಟ್ ಕೂಡ ನಾ IFS ಮಾಡಲೇ ಇಂಪ್ಲಿಮೆಂಟ್ ಮಾಡ್ತೀನಿ ಸರ್ ಬೇರೆ ಕಡೆ. ಅದನ್ನ ಮಾಡ್ತಾ ಇದ್ದೀರಿ? ಹೌದು. ಹೌದ್ ಸರ್. ಹೇಗ ಅನಿಸ್ತದ್ರಿ ತಾವು ಕೃಷಿ ಪದವೀಧರರು ಯಾವಾಗಾದ್ರೂ ಒಮ್ಮೆಯಾದ್ರೂ ಇಲ್ಲಪ್ಪ ನಾ ಸುಮ್ನೆ ಬಂದೆ ಒಕ್ಕಲ್ತನಕ್ಕ ಸುಮ್ನೆ ಎಲ್ಲೋ ಒಂದ್ ನೌಕರಿ ಮಾಡ್ಕೊಂಡ್ ಇರ್ಬೋದಾಗಿತ್ತು ಆರಾಮ ಅಂತಕ್ಕಂತ ಯಾವಾಗಾದ್ರೂ ಬಂತ ತಮ್ಗೆ ಮನಸ್ಸಲ್ಲಿ? ಸರ್ ಆತರ ಥಾಟ್ಸ್ ಬರ್ತಾ ಇರತ್ ಸರ್, ಆದ್ರೆ ನಾವು ಗಟ್ಟಿ ನಿಲ್ವು ಇರ್ಬೇಕು ಸರ್. ಹಂಗಂದ್ರೆ ಅಲ್ಲೂ ಕೂಡ ಕಷ್ಟ ಪಡ್ಬೇಕು ಸರ್, ಯಾವ್ದೇ ಕೆಲ್ಸಕ್ಕೆ ಹೋದ್ರು ಅಲ್ಲಿ ಅಂತ ಕಡಿಮೆ ಇಲ್ಲ ಸರ್. ನಾವು ಹಂಗ್ ನೋಡ್ಕೊಂಡಿದ್ರೆ ಸರ್, ಇಲ್ಲಿ ಕೂಡ ಯಾರು ಬೇರೆ ಕಡೆ ನೌಕರಿಗೆ ಹೋದ್ರು ಕೂಡ ಏನ್ ಸಂಬಳ ತಗೋತಾರಲ್ಲ ಸರ್, ಇಲ್ಲಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ 6-1 ಇಯರ್ ಕೂಡ ಆದ್ರೆ ಡಬಲ್ ತೆಗಿತಾ ಇದಾರೆ ಸರ್ ಫಾರ್ಮರ್. ಯಾರು ಫುಲ್ ಟೈಮ್ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದಾರಲ್ಲ ಸರ್ ರೈತರು. ಈಗ ಉದಾಹರಣೆಗೆ ಸರ್, ಹತ್ತಿ ತಗೊಂಡ್ರೆ ಒಂದ್ 4 ಎಕರೆಯಲ್ಲಿ ನಾವು ಈಗ 3 ಲಕ್ಷ ರೂಪಾಯಿ ಮಾಡ್ತಾ ಇದಾರೆ ಸರ್ ರೈತರು ಈ ವರ್ಷ ಹತ್ತಿ. ರೇಟ್ ಚೆನ್ನಾಗಿದೆ ಸರ್, ರೇಟ್ ಬಂತು ಒಳ್ಳೇದಿತ್ತು. ಹಾ ಸರ್, ರೇಟ್ ಬಂದಿದೆ ಸರ್. ಹಂಗಾಗಿ ಆತರ ನಾವು ಸ್ವಲ್ಪ ಫ್ಯೂಚರ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಸರ್ ಮಾಡ್ಬೋದು ಸರ್. ನಮ್ಗೆ ಕೆಲ್ಸಕ್ಕೆ ಹೋಗೋ ತಾಟ್ಸ್ ಏನೇ ಸದ್ಯಕ್ಕೆ ಯಾವ್ದು ಬಂದಿಲ್ಲ ಸರ್. ಯಾಕಂದ್ರೆ ನಂದು ಫುಲ್ ಟೈಮ್ ಜೇನು ಕೃಷಿ ಮಾಡ್ಕೊಂಡಿರೋದ್ರಿಂದ ನಂಗೆ ಇದರಲ್ಲಿ ಸಾಕಾಗ್ತದೆ ಸರ್, ಸಂಬಳನು ಕೂಡ ಇದರಲ್ಲೇ ತೆಗಿಬೋದು ಸರ್. ಹೇಗೆ ತಮಗೆ ಒಳ್ಳೆ ರೀತಿಯಿಂದ ಆದಾಯ ತೆಗಿತಾ ಇದ್ದೀರಿ ಸಮಗ್ರ ಕೃಷಿಯನ್ನ ಮಾಡ್ತಾ? ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಜೇನುಗೂಡುಗಳನ್ನ ವಿಭಜನೆ ಮಾಡಿ ಮಾರೋದ್ರಿಂದ ತಮಗೆ? ಸರ್ ಬರುತ್ತೆ ನಂಗೆ ಒಂದ್ 10 lakh ಆಗೋ ಅಂತ ಬಂದೇ ಬರುತ್ತೆ. ಓ, ಅಷ್ಟು ಒಳ್ಳೆ ರೀತಿಯಿಂದ ಮಾರಾಟ ಆಗ್ತಾ ಇದೆ. ಹೌದೌದು ಸರ್. ಹಾ ಸರ್, ಮತ್ತೆ ವಿಶೇಷವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ನಮ್ಮ ಯುವ ಜನರು ಸಾಕಷ್ಟು ಕೃಷಿ ಪದವೀಧರರು ಅಲ್ಲೇ ಇಲ್ಲೇ ನೌಕರಿ ಮಾಡ್ತಿರ್ತಾರೆ, ಭೂಮಿ ಇರುತ್ತೆ, ನೀರಾವರಿ ಅನುಕೂಲತೆ ಇರುತ್ತೆ ಅಂತವ್ರಿಗೆಲ್ಲ. ಸರ್, ಯಾರು ಈಗ ಕೃಷಿ ಪದವೀಧರ ಆಗಿರ್ಬೋದು ಅಥವಾ ಬೇರೆ ಪದವಿ ಹೊಂದಿರೋದ್ರು ಕೂಡ ಸರ್, ಇದಕ್ಕೆ ಒಂದ್ 6 to 1 months ಕಷ್ಟ ಪಡ್ಬೇಕು ಸರ್. ಮುಂಚಿತವಾಗಿ ಒಂದ್ 6 to 1 year ಕಷ್ಟ ಪಡ್ಬೇಕಾಗ್ತದೆ ಸರ್. ಇದ್ರಲ್ಲಿ ಏನಂತಂದ್ರೆ ಬಹಳ ಮುಖ್ಯವಾಗಿ ಪೇಷನ್ಸ್ ಬೇಕು ಸರ್. ಹೌದು, ಅಂದ್ರೆ ನಾವು ಸಡನ್ ಆಗಿ ಇದ್ರಲ್ಲಿ ದುಡ್ಡು ಕಾಣ್ತೀವಿ ಅನ್ನೋದು ಕಷ್ಟ ಸರ್. ಕಷ್ಟ, ಸ್ವಲ್ಪ ಕಷ್ಟ ಪಡ್ಬೇಕು. ಒಂದ್ ವರ್ಷ 2 years. ಹೌದೌದು ಸರ್. ಬಟ್ ಇದನ್ನ ಯಾರು ಪ್ಯಾಶನ್ ಆಗಿ ತಗೋತಾರಲ್ಲ ಸರ್, ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಸರ್. ಯಾವ್ದೇ ಅದು ಹವ್ಯಾಸ ಆಗ್ಬೇಕು, ಕೃಷಿ ಅಂದ್ರೆ ಒಂದ್ ಹೌದು ಹವ್ಯಾಸ ಆಗ್ಬೇಕು ಸರ್. ಯಾವಾಗ ರೈತ ಇದು ಯುವಕರಲ್ಲಿ ಸರ್, ಇದು ಕೂಡ ಒಂದ್ ಇದ್ರಲ್ಲಿ ನಾವು ಯಾವ ತರ ನೌಕರಿ ಮಾಡಿ ಸರ್ ಸಂಬಳ ತಗೋತೀವಲ್ಲ, ಅದೇ ತರ ಇದ್ರಲ್ಲಿ ತಗೋಬಹುದು ಅಂತೇಳಿ ಅವ್ರಿಗೆ ಮನವರಿಕೆ ಆಯ್ತಂದ್ರೆ ಸರ್, ಇವತ್ತಿನ ದಿನದಾಗ ನಮ್ಗೆ ಇದ್ರಲ್ಲಿ ಬಹಳ ಫ್ಯೂಚರ್ ಇದೆ ಸರ್. ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸರ್, ಎಲ್ಲೇ ಆಗ್ಲಿ ಈಗ ನೀವು ಫುಡ್ ಗ್ರೇನ್ಸ್ ತಗೊಂಡ್ರು ಕೂಡ ಈಗ ಆನ್ಲೈನ್ ಮಾರ್ಕೆಟ್ ಸರ್, ಈ ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲಿ ಇದೆಯಲ್ಲ ಸರ್, ಅಲ್ಲಿ ಕೆಜಿ ಗಟ್ಟಲೆ ಕೂಡ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಆಗ್ತಾ ಇದೆ ಸರ್. ಈಗ ನಮ್ ಬೆರಳಲ್ಲೇ ಮಾರ್ಕೆಟ್ ಇದೆ ಸರ್. ನಾವೇನಾರು ಪ್ರೋಸೆಸ್ ಮಾಡಿ ಸರ್, ಲೋಕಲ್ ಅಲ್ಲಿ ಒಂದ್ 20 kilometers ಅಥವಾ 30 kilometers ಪ್ರೋಸೆಸ್ ಮಾಡ್ಕೊಂಡು ಒಂದ್ 2 months ಇವ್ರು ಮಾಲ್ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಸರ್, ಆನ್ಲೈನ್ ಅಲ್ಲಿ ಕೂಡ ಅವ್ರ 5 kg 10 kg ಮಾರಿದ್ರೆ ಇವರಿಗೆ ಆಲ್ಮೋಸ್ಟ್ ಒಂದ್ 30% ಜಾಸ್ತಿ ಬರ್ತದೆ ಸರ್. ಬಹಳಷ್ಟು ಜನ ಯುವಕರು ಈಗ ಏನ್ ಮಾಡ್ತಾ ಇದಾರೆ, ತಮ್ಮದೇ ಆದ ಒಂದು ಪಾಕೆಟ್ ಗಳನ್ನ ಮಾಡಿ ಬೇರೆ ಬೇರೆ ತರಕಾರಿ ಇರ್ಬೋದು, ಸೊಪ್ಪಿನ ಪಲ್ಯಗಳಿರ್ಬೋದು, ಹಣ್ಣುಗಳಿರ್ಬೋದು, ಮಾರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದಾರೆ ಬೇರೆ ಬೇರೆ ಕಡೆ ಎಲ್ಲ. ಹಾ ಸರ್, ಮಾಡ್ತಾ ಇದ್ದಾರೆ ಸರ್. ಆ ತರ ಮಾಡೋದ್ರಿಂದ ಒಳ್ಳೆ ಲಾಭ ಪಡ್ಕೊಳಕ್ ಅನುಕೂಲ ಆಗತ್ತೆ. ನೀವು ನೀರಾವರಿ ಅನುಕೂಲತೆ ನಿಂಬಿ ಗಿಡಕ್ಕೆ ಹೇಗ್ ಮಾಡ್ತಾ ಇದ್ರೆ, ಮತ್ತೆ ಹರಿ ನೀರ್ ಮಾಡ್ತಾ ಇದ್ದೀರಾ ಅಥವಾ ಡ್ರಿಪ್ ಮಾಡ್ತೀರಾ? ಸರ್, ನಾವು 3 years ಡ್ರಿಪ್ ಇತ್ತು ಸರ್ ನಮ್ಗೆ, ಹನಿ ನೀರಾವರಿ ಇತ್ತು. ಅದಾದ್ಮೇಲೆ ನಾವು ತೆಗೆದಿದೀವಿ ಸರ್, ತೆಗೆದೀಗ ಹರಿ ನೀರಾವರಿ ಮಾಡ್ತಾ ಇದೀವಿ ಸರ್. ಈಗ ಮತ್ತೆ ನಾವು ಆ ಡ್ರಿಪ್ ತೆಗೆದ ಸರ್, ಮೇನ್ ಪೈಪ್ ಸರ್, ಅಂದ್ರೆ 1-inch ಪೈಪ್ ಇರ್ತದಲ್ಲ ಸರ್, ಅದೇ ಪೈಪ್ ನ ಅಳವಡಿಸ್ತಾ ಇದೀವಿ ಸರ್. ಯಾಕಂತಂದ್ರೆ ನಮ್ಗೆ ಡ್ರಿಪ್ ನೀರ್ ಸಾಕಾಗಲ್ಲ ಸರ್. ಸಾಕಾಗದಲ್ಲ, ಯಾವಾಗ ನಾವು ಗಿಡ ದೊಡ್ಡದಾಗ್ತದಲ್ಲ ಸರ್, ಅವಾಗ ಸಾಕಾಗಲ್ಲ. ಮತ್ತೆ ಇನ್ನೊಂದ್ ಮೇನ್ ಪ್ರಾಬ್ಲಮ್ ಏನಾರ ಸರ್, ಈ ಬೇರುಗಳು ಮುಂದಕ್ಕೆ ಹೋಗಲ್ಲ ಸರ್. ಬೇರು ಅಲ್ಲೇ ಇರ್ತವೆ, ಮುಂದಕ್ಕೆ ಹೋಗೋದಿಲ್ಲ ಸ್ವಲ್ಪ. ಮುಂದಕ್ಕೆ ಹೋಗಲ್ಲ ಸರ್, ಎಲ್ಲಿ ನೀರ್ ಸಿಕ್ತದ ಅಲ್ಲಿ ಮಾತ್ರ ಬೇರು ಇರ್ತದೆ ಸರ್. ಹೌದೌದು, ಹಂಗಾಗಿ ಬೇರು ಮುಂದಕ್ಕೆ ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಏರಿದಾಗ ನೀರು ಹಸಿ ಇರ್ಬೇಕು ಸರ್. ಮಲ್ಲಿಕಾರ್ಜುನ ಅವರೇ, ಇನ್ನು ಏನು ಹೊಸ ವಿಚಾರಗಳಿದಾವೆ ನಿಮ್ದು ಮುಂದಿನ ದಿನಗಳಲ್ಲಿ, ಯಾವ ರೀತಿ ಒಂದು ಬದಲಾವಣೆ? ಯಾಕಂದ್ರೆ ಕೃಷಿ ಪದವೀಧರರಿವು ಉನ್ನತ ಮಟ್ಟದಲ್ಲಿ ನೀವು ಹೊಸ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಉತ್ತಮ ರೀತಿ ಒಳಗ ಈಗೆಲ್ಲ ಇಸ್ರೇಲ್ ಮಾಡಲ್ ಅಗ್ರಿಕಲ್ಚರ್ ಬರ್ತಾ ಇದೆ ಮಾಡ್ಬೇಕಂತೇಳಿ, ನೀವು ಏನು ಆಲೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ? ಸರ್, ನನಗೆ ಇದನ್ನೇ ಒಂದ್ ಮಾಡೆಲ್ ಆಗಿ ಮಾಡ್ಬೇಕಾಗಿದೆ ಸರ್. ನಮ್ದು ಹತ್ರ ರೈತರಿಗೆ ಈಗ ಎಲ್ಲಾ ರೈತರಿಗೆ ಹೇಳ್ತೀವಿ ಸರ್, ಈ ಸೀರಿಯಲ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು, ಅವ್ರಿಗೆ ಯಾವ್ದು ಕಣ್ಮುಂದೆ ಕಾಣ್ತದಲ್ಲ ಸರ್, ಅವ್ರು ನಂಬ್ತಾರೆ ಸರ್. ನಾನು ಬೇರೆ ಬೇರೆ ತರ ಸರ್, ಈಗ ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಅಥವಾ ಮಶ್ರೂಮ್ ಆಗಿರ್ಬೋದು, ಈ ಜೇನು ಸಾಕಾಣಿಕೆ ಇದೆ ಸರ್, ಈ ತರ ನಮ್ಮ ಇಲ್ಲಿ ರೈತರು ಕೂಡ ಅನುಕೂಲ ಆಗಂಗ್ ಸರ್. ರೈತರಿಗೆ ಒಂದು ಮಾಡಲ್ ಆಗ್ಬೇಕು, ಬಂದ್ ನೋಡುವಂಗ ಆಗ್ಬೇಕು ಒಟ್ಟ. ಅದ್ರ ಬಗ್ಗೆ ಅನುಕೂಲ ಗೊತ್ತಾಗ್ಬೇಕು ಸರ್, ಅನಾನುಕೂಲ ಗೊತ್ತಾಗ್ಬೇಕು ಸರ್. ರೈತರು ನಂಬ್ತಾರ ಅಂತಂದ್ರೆ ನೋಡುದ್ರ ಮುಖಾಂತರ ನಂಬ್ತಾರೆ, ಹೊರತಾಗಿ ಹೇಳುದ್ರ ಮುಖಾಂತರ ಕೇಳುದ್ರ ಮುಖಾಂತರ ಅಷ್ಟು ಈಸಿಯಾಗಿ ನಂಬೋದಿಲ್ಲ. ಆಗಲ್ಲ ಸರ್, ಹೌದ್ ಸರ್, ಅವ್ರಿಗೆ ಒಂದು ಕನ್ಫರ್ಮೇಶನ್ ಆಗತ್ತೆ ನೋಡುದ್ರ ಮುಖಾಂತರ ತಂತ್ರಜ್ಞಾನ. ಹೌದು, ಹಾ ಸರ್, ಹೌದ್ ಸರ್. ಇದರಲ್ಲಿ ಕೂಡ ಸರ್, ಈ ಉಪಕಸಬುಗಳದ್ದು ಏನ್ ಪ್ರಾಮುಖ್ಯತೆ ಇದೆಯಲ್ಲ ಸರ್, ಅದನ್ನ ರೈತರಿಗೆ ಮುಟ್ಸ್ಬೇಕನ್ನೋ ನಂದ್ ಗುರಿ ಸರ್. ರೈತರ ಸೇವೆಯಲ್ಲಿ ಮಾಡ್ಬೇಕು ಕೃಷಿ ಪದವಿಯರು. ಈಗ ನೋಡ್ರಿ, ಈಗ ಸ್ಟಾರ್ಟ್ಅಪ್ ಗಳನ್ನ ಮಾಡ್ತಾ ಇದಾರೆ, ಅಗ್ರಿ ಕ್ಲಿನಿಕ್ ಗಳನ್ನ ಮಾಡ್ತಾ ಇದಾರೆ, ಸರ್ವಿಸ್ ಓರಿಯೆಂಟೆಡ್ ಆಗಿ ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಕೊಡೋದು, ಅವರ ಫೀಲ್ಡ್ ಗಳಿಗೆ ವಿಸಿಟ್ ಮಾಡಿ ಏನ್ ಸಮಸ್ಯೆ ಅಂತಕ್ಕಂತ ಹೇಳಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದು, ಪರಿಹಾರ ಕೊಡ್ತಕ್ಕಂಥದ್ದು ಆಗ್ಬೇಕಾಗಿದೆ. ಹೌದೌದು ಸರ್. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆಲೋಚನೆಗಳು ವಿಚಾರಗಳು ಈಡೇರಲಿ, ಜೊತೆಗೆ ಉತ್ತಮ ರೀತಿಯಿಂದ ಒಬ್ಬ ಮಾಡಲ್ ರೈತನಾಗಿ, ಮಾಡಲ್ ಕೃಷಿ ಪದವೀಧರರಾಗಿ ಆ ಭಾಗದ ಒಂದು ರೈತರ ಶ್ರೇಯೋಭಿವೃದ್ಧಿಗೆ ತಾವು ಶ್ರಮಿಸ್ರಿ, ಮತ್ತು ಒಂಥರ ಮಾಡಲ್ ಆಗಿ ತಾವು ಬಂದ್ರೆ ಖಂಡಿತ ರೈತರು ನಿಮ್ಮನ್ನ ನೋಡಿ ಅವರು ಸಹ ಅಳವಡಿಸಿಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಈ ರೀತಿ ಹಳ್ಳಿ ಹಳ್ಳಿಗಳಲ್ಲೆಲ್ಲ ಈ ರೀತಿ ಕೃಷಿ ಪದವೀಧರರು ತಮ್ಮದೇ ಆದ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಮಾಡಲ್ ಫಾರ್ಮ್ ಗಳನ್ನ ಮಾಡಿದ್ರೆ ಖಂಡಿತ ಹಳ್ಳಿಯಲ್ಲಿ ಕೃಷಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗತ್ತೆ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಸರ್, ಥ್ಯಾಂಕ್ ಯು ಸರ್. ರೈತ ಬಂಧುವರೇ, ಇದುವರೆಗೂ ಹೊನ್ನದುರ್ಗ ಗ್ರಾಮದ ಕೃಷಿ ಪದವೀಧರ ಮತ್ತು ರೈತರಾದ ಮಲ್ಲಿಕಾರ್ಜುನ ಅವರ ಸಮಗ್ರ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವೇಜಿ ಬಾರುತಿ. ಬನ್ನಿ ರೈತ ಬಂಧುರೇ, ಈಗೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ರೈತ ಬಂಧುವರು ಈಗ ಕೇಳಿ, ಆರೋಗ್ಯಕ್ಕಾಗಿ ಮೈಕ್ರೋಗ್ರೀನ್ಸ್ ಕುರಿತು ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಗೃಹ ವಿಜ್ಞಾನಿಯಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿ. ಕೇಳುಗರಿಗೆಲ್ಲ ನಮಸ್ಕಾರಗಳು. ನನ್ನ ಹೆಸರು ವಾಣಿಶ್ರೀ ಎಸ್ ಅಂತೇಳಿ, ಸಹಾಯಕ ಪ್ರಾಧ್ಯಾಪಕರಾಗಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನದಲ್ಲಿ ಆರೋಗ್ಯಕ್ಕಾಗಿ ನಾವು ಮೈಕ್ರೋಗ್ರೀನ್ಸ್ ಬಳಸೋದ್ರಿಂದ ಆರೋಗ್ಯದಲ್ಲಿ ಏನು ಮಹತ್ತರ ಬದಲಾವಣೆಯನ್ನು ತರಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲು ಈ ಮೈಕ್ರೋಗ್ರೀನ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಮೈಕ್ರೋ ಅಂತ ಹೇಳಿದ್ರೇ ನಮಗೆ ಗೊತ್ತಾಗುತ್ತೆ, ಚಿಕ್ಕದಾಗಿರ್ತಕ್ಕಂಥದ್ದು ಹಸಿರೆಲೆಗಳು. ಅಂದರೆ ಈ ಹಸಿರು ಚಿಕ್ಕ ಗಿಡಗಳು ಚಿಕ್ಕವಿದ್ದಾಗೇ ನಾವು ಬಳಕೆ ಮಾಡ್ತಕ್ಕಂಥದ್ದು. ನಾವು ಹಸಿರು ತಪ್ಪಲು ಪಳ್ಳಗಳನ್ನ ಯಾವ್ಯಾವಾಗ ತಗೊಂತೀವಿ, ಎಲ್ಲ ಮೆಚ್ಯೂರ್ ಸ್ಟೇಜಿಗೆ ಬಂದ ಮೇಲೆ ಕೊಯ್ಲು ಮಾಡಿದ ನಂತರ ಎಲ್ಲ ತರಕಾರಿಗಳನ್ನು, ಸೊಪ್ಪು ತರಕಾರಿಗಳನ್ನು ಬಳಸ್ತಾ ಇರ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಂಡುಕೊಂಡಂಥ ಒಂದು ಸಂಶೋಧನೆಯಿಂದ ತಿಳಿದಿದ್ದೇನಂತ ಹೇಳಿದ್ರೆ, 7 ದಿನಗಳ ಒಳಗೆ ನಾವು ಏನು ಬಳಸ್ತಾ ಇದ್ದೀವಿ ಅವಕ್ಕೆಲ್ಲ ಮೈಕ್ರೋಗ್ರೀನ್ಸ್ ಅಂತ ಕರಿತೀವಿ. ಕೇವಲ 2-3 ಎಲೆಗಳು ಮಾತ್ರ ಇವು ಹೊಂದಿರ್ತವೆ. ಕಾಂಡ ಕೂಡ ಅತಿ ಹೆಚ್ಚು ದಪ್ಪ ಏನಾಗಿರೋದಿಲ್ಲ, ಇನ್ನು ತುಂಬ ಎಳೆಯದಾದಂಥ ಕಾಂಡ ಇರುತ್ತೆ. ಇದು ದಿನಗಳ ಲೆಕ್ಕಕ್ಕೆ ಹೇಳಬೇಕಂದ್ರೆ ಒಂದು 7 ರಿಂದ 13 ಅಥವಾ 20 ದಿನದವರೆಗೂ ಕೂಡ ನಾವು ಬಳಸ್ಬೋದು. ಈಗ ಕೆಲವೊಂದು ಗಿಡಗಳು ವಿವಿಧ ಬಣ್ಣಗಳಲ್ಲಿ ಇರ್ತವೆ. ಈಗ ನಾವು ನೋಡ್ತೀವಿ ಬೇರೆ ಬೇರೆ ಸೊಪ್ಪುಗಳು ಬೇರೆ ಬೇರೆ ಕಲರ್ಗಳಿರ್ತವೆ, ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಈಗ ಮೊಳಕೆ ಕಾಳುಗಳನ್ನು ನಾವು ಬರೆಸಿದಾಗ ಹಾಗೆ ಅದನ್ನು ಬೀಜಕ್ಕಾಗಿ ಭೂಮಿಲಿ ಹಾಕಿದಾಗ ಹಸಿರು ಬಣ್ಣಗಳಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಸ್ವಲ್ಪ ಬ್ರೌನಿಶ್ ಆಗಿ ಬರ್ತವೆ, ಕಂದು ಬಣ್ಣ ಹೊಂದಿರ್ತವೆ. ಈ ರೀತಿ ವಿವಿಧ ಬಣ್ಣಗಳಲ್ಲೂ ಕೂಡ ಈ ಮೈಕ್ರೋಗ್ರೀನ್ಸ್ ನಮಗೆ ಲಭ್ಯ ಇರ್ತವೆ. ಇವನ್ನ ಏನು ಮಾಡಬೇಕು, ಇವನ್ನೇ ಯಾಕೆ ಬಳಕೆ ಮಾಡಬೇಕು ಅಂತ ನೋಡಿದಾಗ, ಈ ಮೈಕ್ರೋಗ್ರೀನ್ಸ್ನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು ಆಗರ ಆಗಿದ್ದಾವೆ ಅಂತೇಳಿ ನಾವು ಕಂಡು ಬಂದಿದೆ. ಅಂದರೆ ಇದರಲ್ಲಿ ಅದರಲ್ಲಿ ಯಾವ್ಯಾವುದನ್ನು ನಾವು ಮೈಕ್ರೋಗ್ರೀನ್ಸ್ ಆಗಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಎಲೆಕೋಸು, ಬೀಟ್ರೂಟು, ಸಾಸಿವೆ, ಮೂಲಂಗಿ, ಗೆಜ್ಜರಿ, ಮೆಂತ್ಯ, ಬ್ರಾಕೋಲಿ, ರಾಜಗೀರ ಸೊಪ್ಪು, ಕೊತ್ತಂಬರಿ, ಹೀಗೆ ಅನೇಕ ಸೊಪ್ಪು ಮತ್ತು ತರಕಾರಿಗಳು ಯಾವುದು ಎಳೆಯ ರೂಪದಲ್ಲಿರುತ್ತೆ, 2 ಅಥವಾ 3 ಎಲೆಗಳಿಂದ ಹೊಂದಿರತಕ್ಕಂಥ ಗಿಡಗಳನ್ನು ನಾವು ಮೈಕ್ರೋಗ್ರೀನ್ಸ್ ಆಗಿ ತಗೋಬಹುದು. ಇವನ್ನ ಯಾವ ರೀತಿ ಬಳಸಬೇಕು, ಬರೀ ಎಲೆಗಳನ್ನ ಕಿತ್ತು ಹಂಗೆ ಪಲ್ಲೆಗಳು ಮಾಡ್ಕೋಬೇಕಾ, ಯಾವ ರೀತಿ ಬಳಸ್ಕೋಬೇಕು ಅಂತ ನೋಡೋದಾದ್ರೆ, ಇವುಗಳನ್ನ ನಾವು ಡೈರೆಕ್ಟ್ ಆಗಿ ಅದೇ ನೀರನ್ನು ಹಾಕಿ ರುಬ್ಬಿಕೊಂಡು ನಾವು ಜ್ಯೂಸ್ ಆದ್ರೂ ಮಾಡಿ ತಗೋಬಹುದು, ಅಥವಾ ಸೊಪ್ಪುಗಳನ್ನ ಕಟ್ ಮಾಡಿ ಸಲಾಡ್ ರೂಪದಲ್ಲೂ ಕೂಡ, ಬೇರೆ ಬೇರೆ ತರಕಾರಿಗಳ ಜೊತೆ ಮಿಶ್ರ ಮಾಡಿ ಕೂಡ ಇದನ್ನ ಸಲಾಡ್ ರೂಪದಲ್ಲಿ ತಗೊಳ್ಬಹುದು. ಬೇರೆ ಸೊಪ್ಪು ತರಕಾರಿಗಳನ್ನ ತಗೊಳ್ತಾ ಇರ್ತೀವಿ, ಮತ್ತ್ಯಾಕೆ ಮೈಕ್ರೋಗ್ರೀನ್ಸ್, ಇದರಲ್ಲಿ ಏನು ಸ್ಪೆಷಲ್ಲು, ದೊಡ್ಡವಾಗಿ ಗಿಡಗಳಲ್ಲಿ ಇನ್ನೂ ಜಾಸ್ತಿ ಪೋಷಕಾಂಶಗಳು ಇರ್ಬೋದೇನು ಅಂತ ನಮಗೆ ಅನಿಸ್ಬೋದು. ಆದರೆ ಇವುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಖನಿಜಾಂಶಗಳು, ಜೀವಸತ್ವಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ, ಇವು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತವೆ. ಈ ಆ್ಯಂಟಿ ಆಕ್ಸಿಡೆಂಟ್ಗಳ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸ್ತವೆ. ಯಾಕಂತ ಹೇಳಿದ್ರೆ, ಇವು ವಿವಿಧ ಬಣ್ಣಗಳಲ್ಲಿ ಸಿಗ್ತವೆ. ಯಾವುದು ಗಾಢವಾದ ಬಣ್ಣವನ್ನು ಹೊಂದಿರತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ, ಅದರಲ್ಲಿ ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಗಳಿರ್ತವೆ. ಇವು ನಮಗೆ ವೃದ್ಧಾಪ್ಯ ಆಗೋದನ್ನು ಕೂಡ ಮುಂದೋಗೋದಕ್ಕೆ ಸಹಾಯ ಆಗ್ತವೆ, ಮತ್ತು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಕೊಡ್ತವೆ. ಈಗ ನಮಗೆ ಕರೋನಾ ಸಮಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಮ್ಯುನಿಟಿ ಬೂಸ್ಟಿಂಗ್ ಫುಡ್ಸ್ ಅಂತ ಹೇಳಿದ್ವಿ ನಾವು. ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನೇ ನಾವು ಫಾಲೋ ಮಾಡಬೇಕು, ಮತ್ತು ಶುಚಿತ್ವ ಕಾಪಾಡ್ಕೋಬೇಕು. ಇದ್ರ ಜೊತೆಗೆ ಆಹಾರಕ್ಕೆ ಬಹಳ ಮುಖ್ಯವಾಗಿ ನಾವು ಶುಂಠಿ ಕಷಾಯ ಕುಡಿಬೇಕು. ಅದು ಇದು ಎಲ್ಲ ನಾವು ಮಾಡಿದ್ವಿ. ಯಾಕೆ ಮಾಡಿದ್ವಿ, ನಮ್ಮ ದೇಹಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಬೇಕಾಗಿತ್ತು. ಆ ಒಂದು ಕೆಲಸವನ್ನು ನಮ್ಮ ಈ ಮೈಕ್ರೋಗ್ರೀನ್ಸ್ಗಳು ಕೂಡ ಮಾಡ್ತವೆ. ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಫೈಟೋಕೆಮಿಕಲ್ಸ್ ಅಂತೇಳಿ ಇರ್ತವೆ. ಇವು ಕೂಡ ನಮಗೆ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ತಮಗೆಲ್ರಿಗೂ ಗೊತ್ತು, ಹಸಿರು ತರಕಾರಿಗಳು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದರಲ್ಲಿ ಬೀಟಾ ಕೆರೋಟಿನ್ ಅನ್ನೋ ಒಂದು ಪ್ರೋಟೀನ್ ಅಂಶ ಕೂಡ ಒಂದು ಜೀವಸತ್ವ ಅದರಲ್ಲಿ ಇರುತ್ತೆ. ಅದರ ಜೊತೆಗೆ ಇವು ಉತ್ತಮ ಪ್ರಮಾಣದ ಒಂದು ನಾರಿನಂಶವನ್ನು ಕೂಡ ಹೊಂದಿರ್ತವೆ. ಮಲಬದ್ಧತೆಯಿಂದ ನರಳತಕ್ಕಂಥವ್ರು ಅಥವಾ IBS ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಏನಿರುತ್ತಲ್ಲ, ಅಂಥವರಿಗೆಲ್ಲ ಇವು ಎಳೆಯ ನಾರುಗಳು ಇದರಲ್ಲಿರ್ತವೆ. ಅತಿ ಹೆಚ್ಚು ನಾರಿನಂಶ ಆದರೂ ಕೂಡ ಅವರಿಗೆ ಕಷ್ಟ ಆಗುತ್ತೆ, ನಾರಿನಂಶ ಇಲ್ಲದೇ ಇದ್ರೂ ಕೂಡ ಕಷ್ಟ ಆಗುತ್ತೆ. ಇವು ಮಧ್ಯ ಪ್ರಮಾಣದ ಒಂದು ಉತ್ತಮ ಪ್ರಮಾಣದ ನಾರಿನಂಶ ಇರೋದ್ರಿಂದ ಈ IBS ಇಂದ ಸಫರ್ ಆಗ್ತಕ್ಕಂಥ ಒಂದು ಪೇಷೆಂಟ್ಸ್ಗಳಿಗೆ ಇದು ತುಂಬ ಒಳ್ಳೆಯದು. ಅದರ ಜೊತೆಗೆ ನಾವು ಅಲ್ಜಿಮರ್ಸ್ ಅಥವಾ ಹೃದಯ ಸಂಬಂಧಿ ರೋಗಗಳಿಗೆ ಅಂತ ಏನು ಹೇಳ್ತೀವಲ್ಲ, ಈ ಥರದ ರೋಗ ಇದ್ದವರಿಗೂ ಕೂಡ ಆಹಾರ ಪದ್ಧತಿಯಲ್ಲಿ ಇದನ್ನು ಬಳಸೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯ ಪರಿಣಾಮ ಕೂಡ ಸಿಗುತ್ತೆ. ಅದರ ಜೊತೆಗೆ ಬೀಟ್ರೂಟ್ ಮೈಕ್ರೋಗ್ರೀನ್ಸ್ನಲ್ಲಿ ಅತಿ ಹೆಚ್ಚು ಕೆ ಜೀವಸತ್ವ ಇರುತ್ತೆ. ಕೆ ಜೀವಸತ್ವ ತಮಗೆಲ್ರಿಗೂ ಗೊತ್ತು, ರಕ್ತವನ್ನು ಹೆಪ್ಪುಗಟ್ಟುವಿಕೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಕೆಲವೊಬ್ಬರಿಗೆ ರಕ್ತ ಒಂದು ಗಾಯ ಆದರೆ ಬೇಗ ರಕ್ತ ಅಲ್ಲಿ ಹೆಪ್ಪುಗಟ್ಟೋದಿಲ್ಲ, ಹಾಗೆ ಹೋಗ್ತಾನೆ ಇರುತ್ತೆ. ಆ ಥರದ್ದು ಒಂದು ತೊಂದರೆ ಇರೋಂಥವ್ರಿಗೆ ಕೂಡ ಈ ಮೈಕ್ರೋಗ್ರೀನ್ಸ್ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದರ ನಂತರ ಮೂಳೆ ಸವೆತ ಆಗ್ತಿರುತ್ತೆ. ಈ ಒಂದು 35-40 ವಯಸ್ಸು ದಾಟಿದ ಮಹಿಳೆಯರಿಗೆ ಹೆಚ್ಚಾಗಿ ಕ್ಯಾಲ್ಸಿಯಂನ ಕೊರತೆಯಿಂದ ಮೊಣಕಾಲು ನೋವು ಇರ್ಬೋದು ಅಥವಾ ಕೈಕಾಲುಗಳಲ್ಲಿ ಸೆಳೆತ ಇರ್ಬೋದು, ಮೂಳೆ ಸವೆತ ಇರ್ಬೋದು, ಈ ಥರದ್ದೆಲ್ಲ ತೊಂದರೆಗಳಿಂದ ಬಳಲ್ತಕ್ಕಂಥವ್ರು ಏನು ಮಾಡ್ತಾರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ಗೆ ಮೊರೆ ಹೋಗ್ತಾರೆ. ಅದರ ಬದಲಾಗಿ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಮಾಡಿಫಿಕೇಷನ್ಸ್ನ ಮಾಡಿಕೊಂಡಾಗ ಅದನ್ನು ಕೂಡ ನಾವು ಕಡಿಮೆ ಪ್ರಮಾಣದಲ್ಲಿ ಔಷಧಿಯ ಸೇವನೆಯನ್ನು ಮಾಡಿಕೊಂಡು ನಾವು ಆರೋಗ್ಯವನ್ನು ಮೇಂಟೈನ್ ಮಾಡ್ಕೋಬೋದು. ಮತ್ತು ಪುದೀನಾದಲ್ಲೂ ಕೂಡ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚು ಮಾಡ್ತಕ್ಕಂಥ ಒಂದು ಗುಣಗಳಿರ್ತವೆ. ಅಜೀರ್ಣದ ಸಮಸ್ಯೆ ಇದ್ರೂ ಕೂಡ ನಾವು ಪುದೀನವನ್ನು ಬಳಸ್ತಿರ್ತೀವಿ. ಮಜ್ಜಿಗೆಗೆ ಹಾಕಿ ಪುದೀನ ಮಾಡ್ತೀವಿ, ಪುದೀನ ಜ್ಯೂಸಿಗೆ ಮಾಡ್ತೀವಿ, ಪುದೀನ ರೈಸನ್ನು ಮಾಡ್ಕೊತಿರ್ತೀವಿ. ಅದರಲ್ಲೇ ಪುದೀನ ಎಳೆಯದಿದ್ದಾಗ ನಾವು ತಿನ್ನೋದ್ರಿಂದ ಇನ್ನೂ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನಂತರ ನಾವು ದೇಹದ ಬೊಜ್ಜು ಕರಗಿಸೋಕ್ಕೂ ಕೂಡ ಸಾಕಷ್ಟು ಶ್ರಮಗಳನ್ನು ಮಾಡ್ತಿರ್ತೀವಿ. ಯಾವ್ಯಾವುದೋ ಮೆಡಿಸನ್ಗಳು ತೊಗೊಳ್ತಾ ಇರ್ತೀವಿ, ಯಾರು ಏನು ಹೇಳಿದ್ರು ಮಾಡ್ತಾ ಇರ್ತೀವಿ. ಆದರೆ ಅವಕ್ಕೆಲ್ಲದಕ್ಕೂ ಹೆಚ್ಚಾಗಿ ಈ ಮೈಕ್ರೋಗ್ರೀನ್ಸ್, ನಮಗೆಲ್ಲ ಗೊತ್ತಿರ್ಬೋದು ಹಸಿರು ಹುಲ್ಲಿನ ಗ್ರಾಸಿಂದ ಒಂದು ಜ್ಯೂಸು ಕೂಡ ನಾವು ಆಯುರ್ವೇದ ಮೆಡಿಸನ್ ಕೊಡುವಂಥ ಒಂದು ಔಷಧಾಲಯಗಳಲ್ಲಿ ಹೋದಾಗ ಅದನ್ನು ಕುಡಿಸ್ತಾರೆ ನಮಗೆ. ಒಂದು ವಾರಗಟ್ಟಲೆ ಬರೀ ಎಲ್ಲ ಥರದ ಜ್ಯೂಸ್ಗಳನ್ನು ಕುಡಿಸಿ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ನೋಡ್ತಾರೆ. ಅದರಲ್ಲಿ ಈ ಎಳೆ ಹುಲ್ಲು ಕೂಡ ಒಂದು, ಗೋಧಿ ಹುಲ್ಲು ಕೂಡ ಒಂದು. ಆ ಗೋಧಿ ಹುಲ್ಲು ರಸ ಕ್ಯಾನ್ಸರ್ ಕೂಡ ತಡೆಯುವಂಥ ಶಕ್ತಿ ಇದೆ ಅಂತೇಳಿ ಸಾಕಷ್ಟು ಸಂಶೋಧನೆಗಳು ಹೇಳ್ತವೆ. ಅದನ್ನು ನೋಡಿದಾಗ ಕೇವಲ ಗೋಧಿ ಹುಲ್ಲು ಮಾತ್ರ ಅಲ್ಲ, ಎಲ್ಲ ಎಳೆಯ ಗಿಡಗಳಿಗೂ ಕೂಡ ಆ ಒಂದು ಶಕ್ತಿ ಇದೆ. ಕ್ಯಾನ್ಸರ್ವನ್ನು ತಡೆಯತಕ್ಕಂಥದ್ದಿರ್ಬೋದು, ಬೊಜ್ಜನ್ನು ತಡೆಯತಕ್ಕಂಥದ್ದಿರ್ಬೋದು, ಇವೆಲ್ಲ ಗುಣಗಳು ಆಗರ ಆಗಿರ್ತಕ್ಕಂಥ ಮೈಕ್ರೋಗ್ರೀನ್ಸನ್ನು ಸುಲಭವಾಗಿ ಬೆಳ್ಕೋಬೋದು. ನಮ್ಮನೆಯಲ್ಲೇ ಒಂದು ಟ್ರೇಗಳನ್ನು ತಗೊಂಡು ಒಂದು 4-5 inch ಮಣ್ಣು ಹಿಡಿಯೋಷ್ಟು ಟ್ರೇನ್ ತಗೊಂಡು ಒಂದು ಬೀಜಗಳನ್ನು ಹಾಕಿ ಅದರಲ್ಲಿ ಯಾವುದಾದ್ರೂ ಬೀಜ ಇರ್ಬೋದು, ಸೊಪ್ಪಿನ ಬೀಜ ಇರ್ಬೋದು, ತರಕಾರಿ ಬೀಜಗಳಿರ್ಬೋದು, ಅದರಲ್ಲಿ ಹಾಕ್ಕೊಂಡು ಒಂದು ಟ್ರೇ ರೆಡಿ ಆಗೋದಕ್ಕೆ ನಮಗೆ 7-10 ದಿನ ಸಾಕು. ಅದೇ ಥರ ನಾವು ಕಂಟಿನ್ಯೂ ಆಗಿ ಸಿಗಬೇಕು ನಮಗೆ ಅಂತ ಹೇಳಿದ್ರೆ ಒಂದು 15 ದಿವಸ ಗ್ಯಾಪಲ್ಲಿ ಇನ್ನೊಂದು ಟ್ರೇನ ರೆಡಿ ಮಾಡಿಕೊಂಡ್ರೆ ಕಂಟಿನ್ಯೂ ಆಗಿ ನಾವು ಬೆಳಗಿನ ಸಮಯದಲ್ಲಿ ಇದರಿಂದ ಜ್ಯೂಸ್ ಇರ್ಬೋದು ಅಥವಾ ಸಲಾಡ್ಸನ್ನು ಇರ್ಬೋದು ಮಾಡ್ಕೋಬೋದು. ಈ ಥರದ್ದು ಇವಾಗ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯ ಆಗ್ತಿದೆ, ಮೈಕ್ರೋಗ್ರೀನ್ಸ್ ಅಂತೇಳಿ ಪ್ರಚಲಿತಕ್ಕೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ದೊಡ್ಡ ಊರಿನಲ್ಲಿ ಇವೆಲ್ಲ ಸಿಗ್ತಾ ಇದ್ದಾವೆ ಮೈಕ್ರೋಗ್ರೀನ್ಸ್. ಸೊಪ್ಪಿನ ಕಟ್ಟು ಯಾವ ರೀತಿ ಸಿಗುತ್ತೋ ಅದು ಕೂಡ ಅದೇ ಥರ ಲಭ್ಯ ಆಗ್ತಾ ಇದೆ. ಅದೇ ಅದನ್ನು ಅವರಲ್ಲಿ ಕೆಮಿಕಲ್ಸ್ ಹಾಕಿ ಬೆಳೆದಿರ್ಬೋದು, ಅಲ್ಲಿ ಯಾವುದೇ ಕೆಮಿಕಲ್ಸ್ ಅವಶ್ಯಕತೆ ಇರೋದಿಲ್ಲ, ಆದರೂ ಕೂಡ ಬೇಗ ಬರಲಿ ಅಂಥೇಳಿ ಎತ್ತರವಾಗಿ ಬೆಳೀಲಿ ಅಂಥೇಳಿ ಮಾಡ್ತಾ ಇರ್ಬೋದು. ನಾವು ಮನೆಯಲ್ಲಿ ಅದನ್ನು ಸುಲಭವಾಗಿ ಬೆಳೆದುಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಈ ಮೈಕ್ರೋಗ್ರೀನ್ಸ್ ಸಹಾಯ ಆಗುತ್ತೆ. ತಾವೆಲ್ಲರೂ ಇದನ್ನು ತಮ್ಮ ಮನೆಯಲ್ಲಿರ್ತಕ್ಕಂಥ ವೇಸ್ಟ್ ಬಕೆಟ್ಗಳಲ್ಲೂ ಕೂಡ ಮಾಡ್ಕೋಬೋದು, ವೇಸ್ಟ್ ಟ್ರೇಗಳಲ್ಲೂ ಕೂಡ ಮಾಡ್ಕೋಬೋದು. ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ರೈತ ಬಂಧುವರೇ, ಇದುವರೆಗೂ ಆರೋಗ್ಯಕ್ಕಾಗಿ ಮೈಕ್ರೋಗ್ರೀನ್ಸ್ ಕುರಿತು ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿ ಮಾಡಿಕೊಂಡಿರಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ವರದಿ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಕೆಲವು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅವುಗಳನ್ನು ಎರೆಹುಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಈಗಾಗಲೇ ಕಟಾವು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11%-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳು 8%, ಮತ್ತು ತರಕಾರಿ ಬೀಜಗಳು 5%-6%.